ಕಸಿ ಕಟ್ಟಿ ಯಶಸ್ವಿ ಆಗಲಿಲ್ಲ ಅಂತ ಹೇಳುವುದನ್ನು ಸಾಕಷ್ಟು ನಾವು ಕೇಳ್ತೀವಿ. ಹಲಸಿನ ಗಿಡ ಕಸಿ ಕಟ್ಟಿದ್ದೇನೆ, ಮಾವಿನ ಗಿಡ ಕಟ್ಟಿದ್ದೇನೆ, ಹೂವಿನದ್ದು ಅಥವಾ ದಾಸವಾಳದ ಗಿಡ ಕಟ್ಟಿದ್ದೇನೆ, ಆದರೆ ಯಶಸ್ವಿ ಆಗುವುದಿಲ್ಲ ಅಂತೇಳಿ. ಯಶಸ್ಸು ಅಂದರೆ ಏನು? ಯಶಸ್ಸು ಆಗುವುದು ಅಂದರೆ ಏನು? ಅದು ಸತತವಾದಂತಹ ಸಾಧನೆಯ ಮೂಲಕವಾಗಿ ಅದನ್ನು ಯಶಸ್ಸನ್ನು ಕಂಡುಕೊಳ್ಬಹುದು. ಒಂದೇ ರೀತಿಯ ಕಸಿ ಕಟ್ಟುವಿಕೆಯಿಂದ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನಮಗೆ ಸಕ್ಸಸ್ ಆಗಿ ಮಾಡಲಿಕ್ಕೆ ಆಗುವುದಿಲ್ಲ. ಬೇರೆ ಬೇರೆ ಗಿಡಗಳಿಗೆ ಬೇರೆ ಬೇರೆ ರೀತಿಯ ಕಸಿ ಕಟ್ಟುವುದರ ಮೂಲಕವಾಗಿ ಅದನ್ನು ಯಶಸ್ಸನ್ನು ಕಾಣಬಹುದು. ಅದರಲ್ಲಿ ಇವಾಗ ಉದಾಹರಣೆಗೆ ಹಲಸಿನ ಗಿಡಕ್ಕೆ ಕಸಿ ಕಟ್ಟುವುದು ನೀವು ಗ್ರಾಫ್ಟಿಂಗಿನ ಮೂಲಕ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿ ಗ್ರಾಫ್ಟಿಂಗ್ ಅಂತ ನಾವು ಮಾಡ್ತೇವೆ. ವಿ ಗ್ರಾಫ್ಟಿಂಗ್ ಮಾಡುವ ಮೂಲಕ ಅದು ಅದನ್ನು ಭಾಗ ಮಾಡಿದ ಕೂಡಲೇ ಅದರಲ್ಲಿ ಮಯಣ ಬರುತ್ತದೆ. ಆ ಮಯಣದಿಂದಾಗಿ ಒಂದಕ್ಕೊಂದು ಜಾಯಿಂಟ್ ಆಗುವುದಿಲ್ಲ. ಅದಕ್ಕೆ ನಾವು ರಬ್ಬರುಗಳಿಗೆ ಕಟ್ಟುವಂತಹ ಕಣ್ಣು ವಿಧಾನ, ಕಸಿ ಕಣ್ಣು ಕಸಿ ವಿಧಾನ ಅಂತ ಹೇಳುವಂಥದ್ದು, ಅದರ ಮೂಲಕವಾಗಿ ನಾವು ಕಟ್ಟಿದರೆ ಅದರಲ್ಲಿ ನಮಗೆ ಯಾವುದೇ ಕಸಿಯನ್ನು ಕೂಡ 100% ಅಂತ ಹೇಳುವುದಿಲ್ಲ. ನಾವು ಅಂತೂ 90%ನಷ್ಟು ಸಕ್ಸಸ್ ಅನ್ನು ಕಾಣಬಹುದು. ಈಗ ಬೇರೆ ಬೇರೆ ಕಸಿ ವಿಧಾನದ ಬಗ್ಗೆ ಹೇಳಿ, ಈಗ ಮಾವಿನಲ್ಲಿ ಓಟೆ ಕಸಿ ಅಂತ ಹೇಳ್ತೀವಿ, ಅಥವಾ ಗ್ರಾಫ್ಟಿಂಗ್ ಅಂತ ವಿ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಅಪ್ರೋಚ್ ಗ್ರಾಫ್ಟಿಂಗ್ ಅನ್ನುವಂಥದ್ದು ಇರ್ತದೆ. ಇದು ಸಂಕ್ಷಿಪ್ತವಾಗಿ ಹೇಳಿದೆ ಏನು ಇದು ಅಂತ? ಓಟೆ ಕಸಿ ಅಂತ ಹೇಳುವಂಥದ್ದು ಬಹಳ ಹಿಂದಿನ ಕಾಲದಿಂದ ಇದ್ದದ್ದು. ಯಾಕಂತ ಹೇಳಿದ್ರೆ ಒಂದು ನಾವು ಮನೆಯಲ್ಲೇ ಒಂದು ಯಾವುದೇ ಒಂದು ಜಾತಿಯ ಗಿಡವನ್ನು ಮಾಡಿ ನಂತರ ಅದನ್ನು ದೊಡ್ಡ ಮರದ ಹತ್ತಿರಕ್ಕೆ ಅದನ್ನು ಕೊಂಡು ಹೋಗಿ ತೊಟ್ಟೆಯಲ್ಲಿ ಗಿಡವನ್ನು ಮಾಡಿ ದೊಡ್ಡ ಮರದ ಹತ್ತಿರಕ್ಕೆ ಕೊಂಡು ಹೋಗಿ ಅದರ ಗೆಲ್ಲನ ಆ ಒಂದು ಸಿಪ್ಪೆಯನ್ನು ತೆಗೆದು ಅದಕ್ಕೆ ಇದರ ನಾವು ತಾಯಿ ಮರ ಏನು ತಾವು ತೊಟ್ಟೆಯಲ್ಲಿ ಗಿಡ ಮಾಡಿರ್ತೇವೆ ಆ ಗಿಡವನ್ನು ಕೊಂಡು ಹೋಗಿ ಇದರ ಸಿಪ್ಪೆಯನ್ನು ತೆಗೆದು ಒಂದಕ್ಕೊಂದು ಅದನ್ನು ಕೂಡಿಸಿ ಕಟ್ಟುವುದರ ಮೂಲಕ ಮಾಡುವಂಥದ್ದು. ಅದು ತುಂಬ ಕಷ್ಟದ ಕೆಲಸ. ಈಗ ಆಧುನಿಕವಾಗಿ ಏನಾಗಿದೆ ಅಂತ ಹೇಳಿದ್ರೆ ವಿ ಗ್ರಾಫ್ಟಿಂಗ್ ಅಂತ ಬಂದಿದೆ, ಸೈಡ್ ಗ್ರಾಫ್ಟಿಂಗ್ ಅಂತ ಬಂದಿದೆ, ಇನ್ನು ಕಣ್ಣು ಕಸಿ ಅಂತ ಬಂದಿದೆ. ಈ ವಿಧಾನದಲ್ಲಿ ಕಸಿಗಳನ್ನು ಮಾಡಬಹುದು. ಇದು ಸುಲಭವಾದಂತಹ ಈಗ ಆಧುನಿಕ ಯುಗದಲ್ಲಿ ಮಾಡಬೇಕಾದ ಸುಲಭವಾದಂತಹ ವಿಧಾನ ಈ ರೀತಿ ಮಾಡುವಂಥದ್ದು. ಈ ಮೂಲಕವಾಗಿ ನಮಗೆ ಬೇರೆ ಬೇರೆ ಜಾತಿಯ ಗಿಡಗಳಿಗೆ ಅದೇ ಜಾತಿಯ ಆದಂತಹ ಗಿಡಗಳನ್ನೇ ಕಸಿ ಕಟ್ಟಬೇಕು. ಇನ್ನೊಂದು ಜಾತಿಯ ಗಿಡವನ್ನು ಕಸಿ ಕಟ್ಟುವುದರ ಮೂಲಕವಾಗಿ ಅದು ಖಂಡಿತವಾಗಿಯೂ ಸಕ್ಸಸ್ ಆಗುವುದಿಲ್ಲ. ಕಸಿ ಕಟ್ಟಬೇಕಿದ್ರೆ ಕೈಯಲ್ಲಿ ಒಂದು ಚೂರಿ ಇರಬೇಕು. ಈ ಚೂರಿಯ ಗುಣಮಟ್ಟ ಹೇಗಿರಬೇಕು? ಚೂರಿ ಬಹಳ ಹರಿತವಾಗಿರಬೇಕು. ಮತ್ತೆ ಇದನ್ನು ನಾವು ಒಳ್ಳೆಯ ಒಂದು ಆಚಾರ್ಯ ಮೂಲಕವಾಗಿ ಕಸಿ ಕಟ್ಟು ಚೂರಿಯನ್ನು ತಂದು ಮನೆಯಲ್ಲಿ ಯಾವುದೇ ಒಂದು ಬಹುಶಃ ಮಕ್ಕಳು ಬರೆಯುವಂತಹ ಬಳಪದ ಸ್ಲೇಟಿನ ಮೂಲಕವಾಗಿ ಎಣ್ಣೆ ಹಾಕಿ ಅದನ್ನು ಚಂದವಾಗಿ ಹರಿತ ಮಾಡಿ ನಂತರ ಅದರ ಮೂಲಕವಾಗಿ ಕಸಿ ಕಟ್ತೇವೆ. ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಕಸಿ ಕಟ್ಟುವಾಗ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಯಾವುದೇ ರೀತಿಯಾದಂತಹ ಈಗ ಕಸಿ ಕಟ್ಟಿದ ನಂತರ ಸಿಪ್ಪೆಯನ್ನು ತೆಗೆದ ನಂತರ ನಾವು ಬಹಳ ಜಾಗ್ರತೆ ವಹಿಸಬೇಕಾಗ್ತದೆ. ಏನು ಅಂತ ಹೇಳಿದ್ರೆ ಕೈಯಲ್ಲಿ ಅದನ್ನು ಮುಟ್ಟುವ ಹಾಗಿಲ್ಲ. ಕೈಯಲ್ಲಿ ಮುಟ್ಟಿದ್ರೆ ಅದರಲ್ಲಿ ಇರತಕ್ಕಂತಹ ರಸಗಳು ಕೈಗೆ ಅಂಟಿಕೊಂಡ ನಂತರ ಅದು ಕಸಿ ಕಟ್ಟಲಿಕ್ಕೆ ಕೂಡಿ ಬರುವುದಿಲ್ಲ. ಆಮೇಲೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ದಾರವನ್ನು ಸುತ್ತೀವಲ್ಲ, ಇದರ ಬಗ್ಗೆ ಹೇಳಿಗೆ ಇತ್ತೀಚೆಗಂತೂ ಗಮ್ ಟೇಪ್ಗಳು ಕೂಡ ಬಂದಿದ್ದಾವೆ, ಇದು ಸುಲಭ ಆಗ್ತದಾ ಹೇಗೆ? ಇಲ್ಲ, ಗಮ್ ಟೇಪ್ ಸುತ್ತುವಂಥದ್ದು ತಪ್ಪು ಮಾಹಿತಿ. ಗಮ್ ಟೇಪ್ ಸುತ್ತುವ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಗಮ್ ಟೇಪ್ ಸುತ್ತುವುದರಿಂದ ಕಸಿ ಒಂದು ವೇಳೆ ಕಸಿ ಜಾಯಿಂಟ್ ಆಗ್ತದೆ, ಸಕ್ಸಸ್ ಆಗ್ತದೆ, ಆದರೂ ಗಮ್ ಟೇಪನ್ನು ಮತ್ತೆ ಬಿಡಿಸಲಿಕ್ಕೆ ತುಂಬ ಕಷ್ಟ, ಅದರಲ್ಲಿ ಗಂಟು ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಅದಕ್ಕೆ ನಾವು ಮಾಮೂಲಿಯಾಗಿ ತೊಟ್ಟೆಗಳನ್ನು ಈಗ ನಾವು ಸಾಮಾನುಗಳನ್ನು ತರುವಂತಹ 2 ಕೆಜಿಯ ತೊಟ್ಟೆಗಳು 3 ಕೆಜಿಯ ತೊಟ್ಟೆಗಳು ಅಂತ ಇರುತ್ತದೆ, ಅದನ್ನೇ ಹರಿದು ಅದನ್ನು ಅದರ ಮೂಲಕ ಕಟ್ಟುವುದರ ಮೂಲಕವೂ ಕೂಡ ಬಹಳ ಸುಲಭವಾಗಿ ಕಸಿಯನ್ನು ಕಟ್ಟಬಹುದು. ಆಮೇಲೆ ಈಗ ತಾಯಿ ಗಿಡದ ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಅಂತ ಹೇಳಿರಿ. ಅದು ಈಗ ಹಲಸಿನದಲ್ಲಿ ಆಗ್ಬೋದು ಅಥವಾ ಮಾವಿನ ಮರದಲ್ಲಿ ಆಗ್ಬೋದು, ಈ ಸಯಾನ್ ಅಂತ ಹೇಳ್ತೀವಿಲ್ಲ ತುದಿ ಭಾಗ, ಅದರ ಒಂದು ಪೂರ್ವ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಅಂದರೆ ಕಸಿ ಕಟ್ಟುವ ಗಿಡಗಳನ್ನು ನಾವು ತಯಾರು ಮಾಡುವಾಗ ಅದಕ್ಕೆ ಸರಿಯಾದಂತಹ ತಿಂಗಳುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಚಳಿ ಇರುವಂತಹ ಸಮಯದಲ್ಲಿ ನಾವು ಕಸಿ ಕಟ್ಟಿದರೆ ಮಳೆಗಾಲದಲ್ಲಿಯೂ ಆಗುವುದಿಲ್ಲ, ಅದು ನಿಮಗೆ ಯಶಸ್ಸನ್ನು ಕಾಣುವುದು ತುಂಬ ಕಮ್ಮಿ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹಿಂದಿನ ಕಾಲದಲ್ಲಿ ರಸಗೊಬ್ಬರಗಳನ್ನು ಬಳಸಿ ಗಿಡಗಳನ್ನು ಮಾಡ್ತಾ ಇದ್ರು, ಆದರೆ ನಾವು ಇವಾಗ ಏನು ಅಂತ ಹೇಳಿದ್ರೆ ಸೆಗಣಿ ನೀರಿನ ಮೂಲಕವೋ ಆದಷ್ಟು ಸಾವಯವ ವಸ್ತುಗಳನ್ನು ಬಳಸಿಕೊಂಡು ಗಿಡವನ್ನು ಸೊಕ್ಕಿ ಬರುವ ಹಾಗೆ ನೋಡಿಕೊಳ್ಳಬೇಕು. ಸೊಕ್ಕಿ ಬರುವ ಹಾಗೆ ನೋಡಿಕೊಂಡು ಅದು ನಿಮಗೆ ಅಕ್ಟೋಬರ್ ಚಳಿಯ ನಂತರ, ಸಾಮಾನ್ಯವಾಗಿ ಜನವರಿ ಫೆಬ್ರವರಿಯ ತಿಂಗಳ ನಂತರ ನಮಗೆ ಏಪ್ರಿಲ್ ತಿಂಗಳವರೆಗೂ ಕೂಡ ಕಸಿ ಕಟ್ಟುವುದರ ಮೂಲಕವಾಗಿ ಅದು ಯಶಸ್ಸನ್ನು ಕಾಣಬಹುದು. ಆಮೇಲೀಗ ಇದಕ್ಕೆ ಒಂದು ನೆರಳು ಮನೆ ಅಥವಾ ಒಂದು ಏನು ಶೇಡ್ ನೆಟ್ ಹಾಕುವಂತಹದ್ದಾಗ್ಬೋದು ಅಥವಾ ಮರದ ಅಡಿಯಲ್ಲಿ ಇಡುವಂತಹದ್ದಾಗ್ಬೋದು, ಇದರ ಒಂದು ಅವಶ್ಯಕತೆ ಏನು? ಒಂದ್ಸರಿ ಕಸಿ ಕಟ್ಟಿದ ನಂತರ ಈ ಗಿಡಗಳ ನಿರ್ವಹಣೆ ಹೇಗೆ ಮಾಡಬೇಕು? ಕಸಿ ಕಟ್ಟಿದ ನಂತರ ಅದಕ್ಕೆ ಒಂದು ಶೇಡ್ ನೆಟ್ ಅಂತ ಬರ್ತದೆ ಇವಾಗ ನೆರಳು, ಆ ನೆರಳನ್ನು ಮಾಡಿ ಅಥವಾ ಮರದಡಿಯಲ್ಲಿ ಇಡಬಹುದು. ಆದರೆ ಮಳೆಗಾಲ ಎಲ್ಲಿಯಾದರೂ ಮಳೆ ಬಂದರೆ ಅದು ಸಮಸ್ಯೆಗಳಾಗ್ತದೆ. ಅದಕ್ಕೆ ಬೇಕಾಗಿ ನಾವು ಯಾವುದೇ ಒಂದು ಸೋಗೆಗಳ ಚಪ್ಪರಗಳ, ಇವಾಗ ಬೇಕಾದಷ್ಟು ಅಡಿಕೆ ಮರ ಇದ್ದವರೇ ಇರುವುದು, ಹಾಗಾಗಿ ಸೋಗೆಗಳ ಚಪ್ಪರಗಳ ಮೂಲಕವಾಗಿ ಅದನ್ನು ಆ ಬಿಸಿಲಿನಿಂದ ತಪ್ಪಿಸಬೇಕು. ಯಾಕೆ ಅಂತ ಹೇಳಿದ್ರೆ ಬಿಸಿಲು ಹೊಡೆಯುವುದರ ಮೂಲಕವಾಗಿ ನಾವು ಕಸಿ ಕಟ್ಟಿದ ನಂತರ ಅದಕ್ಕೆ ಒಂದು ಕವರನ್ನು ಮಾಡ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರತಕ್ಕಂತಹ ಮಾಯಿಶ್ಚರ್ಗಳು ಹೊರಗೆ ಹೋಗಬಾರದು ಅಂತ. ಸೂರ್ಯನ ಬೆಳಕು ನೇರವಾಗಿ ಗಿಡದ ಮೇಲೆ ಬಿದ್ದರೆ ನಾವು ಕಸಿ ಕಟ್ಟಿದಂತಹ ಪ್ರತಿ ಗೆಲ್ಲುಗಳು ಕೂಡ ಸಾಯ್ತವೆ. ಅದಕ್ಕೆ ಬೇಕಾಗಿ ಅದರ ಮಾಯಿಶ್ಚರ್ ಹೊರಗೆ ಹೋಗಬಾರದು ಅಂತ ಹೇಳೋ ದೃಷ್ಟಿಯಿಂದ ಅದಕ್ಕೆ ಒಂದು ಕವರನ್ನು ಮಾಡ್ತೇವೆ. ಕವರನ್ನು ಮಾಡಿ ಆ ನೆರಳಲ್ಲಿ ಇಡುವುದರ ಮೂಲಕವಾಗಿ ಒಂದು ಏನು ಅಂತ ಹೇಳಿದ್ರೆ ನಿಮಗೆ ನೀರು ಕೊಡುವಂಥದ್ದು ಕೂಡ ನೆರಳಲ್ಲಿ ಇಡುವ ಕೂಡ ಇಟ್ಟಿರುವ ಕಾರಣವಾಗಿ ಎರಡು ದಿವಸಕ್ಕೊಮ್ಮೆ ನೀರು ಕೊಟ್ಟರು ಸಾಕಾಗ್ತದೆ. ಹಾಗೆ ಬಿಸಿಲಿನ ಬೇಗೆಯಿಂದ ಸೂರ್ಯನ ಕಿರಣಗಳಿಂದ ಕಸಿ ಕಟ್ಟಿದ ಗೆಲ್ಲು ಸಾಯದ ಹಾಗೆ ಕಾಪಾಡಲಿಕ್ಕೂ ಆಗ್ತದೆ. ಆ ಮೂಲಕವಾಗಿ ನಾವು ನೆರಳಲ್ಲಿ ಇಡುವ ಮೂಲಕವಾಗಿ ಅದು ಹೆಚ್ಚಾಗಿ ಯಶಸ್ಸಾಗುವ ಹಾಗೆ ನೋಡಿಕೊಳ್ಬಹುದು. ಹೂವಿನ ಗಿಡದಲ್ಲಿ ಅದರಲ್ಲೂ ವಿಶೇಷವಾಗಿ ದಾಸವಾಳದಲ್ಲಿಯೂ ಕೂಡ ನೀವು ಕಸಿಯನ್ನು ಕಟ್ಟಿದಿರಿ, ಇದರ ಬಗ್ಗೆ ಹೇಳಿ, ಅದರ ಒಂದು ವಿಶೇಷತೆ ಏನು? ದಾಸವಾಳದ ವಿಶೇಷತೆ ಅಂತ ಹೇಳಿದ್ರೆ ಈಗ ನಿಜವಾಗಿ ಆದರೆ ದಾಸವಾಳದ ಗೆಲ್ಲುಗಳನ್ನು ಹಾಕಿದ್ರೂ ಕೂಡ ಬರಬೇಕು, ಬೇರು ಬರುತ್ತದೆ ಸರಿಯಾದಂತಹ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿದರೆ ಅದು ಬರ್ತದೆ. ಈಗ ಅದಲ್ಲದೆ ಬೇರೆ ಬೇರೆ ವಿಧಾನಗಳಲ್ಲಿ ದಾಸವಾಳದ ಗೆಲ್ಲುಗಳನ್ನು ತಯಾರು ಮಾಡಿ ಇದು ಮಾಡ್ತಾರೆ. ಆದರೆ ನಾವು ಕಸಿ ಕಟ್ಟುವುದರ ಮೂಲಕ ವಿಶೇಷತೆಗಳು ಏನು ಅಂತ ಹೇಳಿದ್ರೆ ಒಂದೇ ಮರದಲ್ಲಿ ಅದು ಮಾವಿಗಿರ್ಬೋದು ಅಥವಾ ನಿಮ್ಮ ಹಲಸಿನ ಗಿಡಕ್ಕಿರ್ಬೋದು ಅಥವಾ ಹೂವಿನ ಗಿಡಗಳಿರ್ಬೋದು, ಒಂದೇ ದಾಸವಾಳದ ಗಿಡಗಳಲ್ಲಿ ಮೂರು ನಾಲ್ಕು ದಾಸವಾಳಗಳು ಅರಳುವ ಹಾಗೆ ಮಾಡಬಹುದು. ಬೇರೆ ಬೇರೆ ಜಾತಿಯ ದಾಸವಾಳಗಳು, ಬೇರೆ ಬೇರೆ ಬಣ್ಣದ ದಾಸವಾಳಗಳು, ಅದನ್ನು ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತದೆ ಹಾಗೆ ಮಾಡಿದರೆ. ಈ ದಾಸವಾಳ ಕಸಿ ಕಟ್ಟುವ ಬಗ್ಗೆ ಪ್ಯಾಚ್ ಗ್ರಾಫ್ಟಿಂಗ್ ಅಂತ ಮಾಡ್ತಿರಲ್ಲ, ಇದರ ಬಗ್ಗೆ ಹೇಳಿ. ಅದು ಯಾವುದೇ ಗ್ರಾಫ್ಟ್ ಮಾಡಿದರೂ ಕೂಡ ದಾಸವಾಳದಲ್ಲಿ ಸಕ್ಸಸ್ ಆಗ್ತೇವೆ ನಾವು. ಯಾಕೆಂತ ಹೇಳಿದ್ರೆ ನಿಮಗೆ ಕಣ್ಣು ಕಸಿಯನ್ನು ಮಾಡಬಹುದು, ಗ್ರಾಫ್ಟಿಂಗ್ ಅನ್ನು ಮಾಡಬಹುದು, ಸೈಡ್ ಗ್ರಾಫ್ಟಿಂಗ್ ಅನ್ನು ಮಾಡಬಹುದು. ಅದರ ಮೂಲಕವಾಗಿ ಖಂಡಿತವಾಗಿಯೂ ಅದು ದಾಸವಾಳ ಅಂತ ಹೇಳುವಂಥದ್ದು ಮಾಮೂಲಾಗಿ ನಾವು ಎಲ್ಲಿಯ ಬೇಲಿಯ ಬದಿಯಲ್ಲಿ ನೆಟ್ಟರು ಕೂಡ ಬದುಕುವಂಥ ಗಿಡ. ಹಾಗಾಗಿ ಅದರಲ್ಲಿ ನಿಮಗೇನು ಅಂತ ಹೇಳಿದ್ರೆ ನಾವು ಬೇಲಿಯ ಬದಿಯಲ್ಲಿ ನೆಡುವಂತಹ ಗಿಡಗಳು ದೊಡ್ಡದಾಗಿ ದಾಸವಾಳ ಆಗ್ತದೆ. ಆದರೆ ನಾವು ಕಸಿ ಕಟ್ಟುವುದರ ಮೂಲಕವಾಗಿ ಕುಬ್ಜ ಜಾತಿಯಲ್ಲಿ ನಿಮಗೆ ದಾಸವಾಳಗಳನ್ನು ಕಂಡುಕೊಳ್ಬಹುದು ಮತ್ತು ತುಂಬ ಹೂವುಗಳ ಬರುವ ಹಾಗೆ ಮಾಡಬಹುದು. ಕಸಿ ಗಿಡಗಳನ್ನು ನಾಟಿ ಮಾಡುವಂತಹದ್ದು ಮತ್ತು ಅನಂತರದ ನಿರ್ವಹಣೆ, ಇಲ್ಲಿ ಏನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಕಸಿ ಗಿಡಗಳನ್ನು ನಾಟಿ ಮಾಡುವಾಗ ನಾನು ಆಗ ಹೇಳಿದ ಹಾಗೆ ಬೇಕಾದ ರೀತಿಯಲ್ಲಿ ಸುಕ್ಕಿ ಬರುವ ಹಾಗೆ ಅದನ್ನು ನೋಡಿಕೊಳ್ಳಬೇಕು. ಅದು ತಾಯಿ ಗಿಡದಲ್ಲೇ ಶಕ್ತಿ ಇಲ್ಲ ಅಂತಾದರೆ ಕಸಿ ಕಟ್ಟುವಂಥದ್ದು ಯಶಸ್ಸನ್ನು ಕಾಣುವುದಿಲ್ಲ. ಇನ್ನು ಆ ಮೇಲಿನ ನಿಯಂತ್ರಣ ಏನು ಅಂತ ಹೇಳಿದ್ರೆ ನಿರ್ವಹಣೆ ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಕಸಿ ಕಟ್ಟಿದ ನಂತರ ಅದು ಚಿಗುರಲಿಕ್ಕೆ ಪ್ರಾರಂಭ ಆಗ್ತದೆ 21 ದಿವಸದಿಂದ 25 ದಿವಸದ ಒಳಗೆ. ಕೆಲವೊಂದು ಕಸಿ ಕಟ್ಟುವಂತಹ ನಾವು ಕಟ್ಟಿಂಗ್ಸ್ ಅಂತ ಏನು ಹೇಳುತ್ತೇವೆ ಅದು ಸ್ವಲ್ಪ ವೀಕ್ ಆಗಿದ್ರೆ ಅದಕ್ಕೆ ಅದು 1 ತಿಂಗಳವರೆಗೂ ಹಿಡಿಬಹುದು. ಅದು ಚಿಗುರು ಬಂದ ನಂತರ ಅದಕ್ಕೆ ಹಾಕಿದಂತಹ ಒಂದು ಕವರ್ ಇರ್ತದಲ್ವ, ಆ ಕವರನ್ನು ತೆಗೆದು ನಾವು ಸ್ವಲ್ಪ ಬಿಸಿಲಿಗೆ ತಂದಿಡಬೇಕಾಗ್ತದೆ. ನೆರಳಿನಿಂದ ತೆಗೆದು ಬಿಸಿಲಿಗೆ ತಂದಿಡಬೇಕಾಗ್ತದೆ. ಆಗ ಸೂರ್ಯನ ಬೆಳಕು ಬೀಳುವಾಗ ಅದು ಒಳ್ಳೆಯ ರೀತಿಯಾಗಿ ಚಿಗುರು ಬರ್ತದೆ. ನಂತರ ಅದಕ್ಕೆ ಇವಾಗ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ವಿಧಾನವಾದಂತಹ ಯಾವುದೋ ರಾಸಾಯನಿಕ ಗೊಬ್ಬರಗಳು ಎಲ್ಲ ಬಂದಿದೆ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಬಿಸಾಡತಕ್ಕಂತಹ ಚಹಾ ಹುಡಿಗಳು ಇರ್ತದೆ ಮನೆಯಲ್ಲಿ, ಚಹಾವನ್ನು ಮಾಡಿ ಉಳಿದಂತಹ ಚಹಾ ಹುಡಿ, ಆ ಚಹಾ ಹುಡಿಯನ್ನು ಸ್ವಲ್ಪ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಪುನಃ ಅದಕ್ಕೆ 1 ಲೀಟರ್ನಷ್ಟು ನೀರನ್ನು ಹಾಕಿ ಹೂವಿನ ಗಿಡಗಳಿಗೆ ಹಾಕಿದರೆ ಬಹಳ ಒಳ್ಳೆಯ ರೀತಿಯಾದಂಥ ಹೂಗಳನ್ನು ಬಿಡ್ತದೆ ಅದು. ಈಗ ಎಷ್ಟೋ ಸರಿ ನರ್ಸರಿಯಿಂದಲೋ ರಸ್ತೆ ಬದಿಯಿಂದಲೋ ಒಂದಷ್ಟು ಗಿಡವನ್ನು ಖರೀದಿ ಮಾಡಿ ತಗೊಂಡ್ಬರ್ತೀವಿ, ಒಳ್ಳೆ ಚಂದದ ಹೂವಿನ ಗಿಡ ಅಂತೇಳಿ. ಆ ಒಂದು ದಾಸವಾಳದ ಗಿಡ ಇರ್ಬೋದು ಅಥವಾ ಗುಲಾಬಿ ಗಿಡ ಇರ್ಬೋದು, ಅದರಲ್ಲಿ ಒಂದು ಆಕರ್ಷಣೀಯವಾಗಿ ಒಂದು ಹೂ ಇರ್ತದೆ. ಮನೆಯಲ್ಲಿ ತಂದು ನೆಟ್ಟ ನಂತರ ಒಂದೇ ಒಂದು ಹೂ ಬಿಡುವುದಿಲ್ಲ ಅಂತ ಹೇಳ್ತಾರೆ, ಯಾಕೆ ಹೀಗೆ? ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮ್ಮ ವಾತಾವರಣಕ್ಕೆ ಯಾವ ರೀತಿಯ ಗಿಡಗಳು ಹೊಂದಿಕೊಳ್ಳುತ್ತವೆ ಅಂತ ಹೇಳುವಂಥದ್ದು ಮುಖ್ಯ. ಯಾಕೆಂತ ಹೇಳಿದ್ರೆ ನಾವು ಗುಲಾಬಿ, ಬೆಂಗಳೂರಲ್ಲಿರತಕ್ಕಂತಹ ಗುಲಾಬಿಯ ಬಣ್ಣಗಳು ಮತ್ತು ಚಳಿ ಪ್ರದೇಶದಲ್ಲಿ, ಬೆಂಗಳೂರು ಅಂತ ಹೇಳಿದ್ರೆ ಸ್ವಲ್ಪ ಚಳಿ, ಅಥವಾ ಮಲ್ನಾಡು ಪ್ರದೇಶ, ಮಲ್ನಾಡು ಪ್ರದೇಶದಲ್ಲಿರತಕ್ಕಂತಹ ಒಂದು ಗುಲಾಬಿ ಹೂಗಳ ಬಣ್ಣ ಇರಬಹುದು ಅಥವಾ ಆಕಾರ ಇರಬಹುದು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಂತೇಳಿ ನಾವು ಸಿಕ್ಕಾಪಟ್ಟೆ ಇಲ್ಲಿ ಬಿಸಿಲು ಇರುವ ಕಾರಣ ನಮ್ಮ ಹವೆಗೆ ಯಾವ ರೀತಿಯ ಹೂಗಳು ಅರಳುತ್ತವೆ ಅಂತ ಹೇಳುವಂಥದ್ದು ಮುಖ್ಯ. ಹಾಗಾಗಿ ದಾಸವಾಳಗಳು ಖಂಡಿತವಾಗಿಯೂ ನಮ್ಮಲ್ಲಿ ಎಲ್ಲಿಂದ ನಾವು ತಗೊಂಡು ಬಂದರೂ ಮನೆಯಲ್ಲಿ ನೆಟ್ಟರೂ ಕೂಡ ಸಾಯ್ತದೆ ಅಂತ ಹೇಳುವಂಥದ್ದು ಕಮ್ಮಿ. ಮತ್ತೆ ಸಾಯ್ತದೆ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅವರು ನೆಟ್ಟಂತಹ ಒಂದು ಕ್ರಮ ಸರಿ ಇಲ್ಲ ಅಂತ ಲೆಕ್ಕ. ಯಾಕಂತ ಹೇಳಿದ್ರೆ ಒಂದು ಸುಂದರ ಒಂದು ಗುಂಡಿಯನ್ನು, ಒಂದು 2 ಫೀಟ್ ಗುಂಡಿಯನ್ನು ಮಾಡಿ ಅದಕ್ಕೆ ನಾವು ಗೊಬ್ಬರಗಳನ್ನು ಹಾಕಿ ಪುನಃ ಮೇಲಿನಿಂದ ಮಣ್ಣನ್ನು ಮುಚ್ಚಿ ಮೇಲೆ ಅತ್ಯಂತ ಮೇಲೆ ನೀರು ನಿಲ್ಲದ ರೀತಿಯಲ್ಲಿ ನಾವು ಆ ಗಿಡಗಳನ್ನು ನೆಡುವುದರ ಮೂಲಕ ಖಂಡಿತವಾಗಿಯೂ ಆ ಗಿಡಗಳು ಒಳ್ಳೆಯದಾಗ್ತದೆ. ಹೂವಿನ ಗಿಡಗಳಿಗೆ ಎಷ್ಟು ಗೊಬ್ಬರ ಕೊಡಬೇಕು, ಎಷ್ಟು ನೀರು ಕೊಡಬೇಕು ಮತ್ತು ಪ್ರೂನಿಂಗ್ ಮಾಡುವಂಥದ್ದು ಅಥವಾ ಗಿಡವನ್ನು ಸವರುವಂಥದ್ದು, ಇದರ ಒಂದು ಪ್ರಾಮುಖ್ಯತೆ? ಈಗ ಹೂವಿನ ಗಿಡಗಳಿಗೆ ಮುಖ್ಯವಾಗಿ ನಾನು ಹೇಳುವಂಥದ್ದು, ಯಾವುದೇ ಗಿಡಗಳಿಗೂ ಕೂಡ ಪ್ರತಿ ತಿಂಗಳು ತಿಂಗಳು ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಅದು ಒಳ್ಳೇದು ಬರಬೇಕು ಅಂತಾದ್ರೆ ನಾವು, ಹೌದು ಖಂಡಿತವಾಗಿಯೂ ಬೇಕು. ಯಾಕೆ ಅಂತ ಹೇಳಿದ್ರೆ ನಾವೀಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ವರ್ಷದಲ್ಲಿ 3 ಸಲ 2-2 ಕೆಜಿ ಗೊಬ್ಬರವನ್ನು ಕೊಟ್ಟಿದ್ದೇನೆ, ಆದರೂ ಕೂಡ ಗಿಡ ಒಳ್ಳೇದು ಬರಲಿಲ್ಲ ಅಂತ ಹೇಳ್ತೇವೆ. ನಾವು ಅದೇ ರೀತಿಯಾಗಿ ಈಗ ಉದಾಹರಣೆಗೆ ನಾನು 3 ಹೊತ್ತಿನ ಊಟವನ್ನು ಒಂದೇ ಹೊತ್ತು ಮಾಡಿದರೆ ಖಂಡಿತವಾಗಿಯೂ ಕೂಡ ಅದನ್ನು ಅರಗಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಹಾಗಾಗಿ ತಿಂಗಳು ತಿಂಗಳು ಅತ್ಯಂತ ಸ್ವಲ್ಪ, ನೀವು ಎಷ್ಟು ಸ್ವಲ್ಪ ಅಂತ ಹೇಳಿದ್ರೆ 1 ಹಿಡಿಯಷ್ಟು ಗೊಬ್ಬರಗಳನ್ನು, ಯಾವುದೇ ರಸ ಇದು ಹಟ್ಟಿ ಗೊಬ್ಬರಗಳನ್ನು ಇರ್ಬೋದು ಅಥವಾ ನಾವು ಇವಾಗ ಜೀವಾಮೃತ ಅಂತ ಹೇಳ್ತೇವೆ, ಜೀವಾಮೃತವನ್ನು ಇರ್ಬೋದು, ಅದನ್ನು ಏನು ನಾವು ಲೀಟರ್ ಕಟ್ಲೆಯನ್ನು ಸುರಿಯಿರಿ ಅಂತ ಖಂಡಿತವಾಗಿಯೂ ಹೇಳುವುದಿಲ್ಲ. ಅತ್ಯಂತ ಸ್ವಲ್ಪ 1 ಲೋಟದಷ್ಟು ಪ್ರತಿ ತಿಂಗಳು ತಿಂಗಳು ಹಾಕಿದರೆ ಅದು ಒಳ್ಳೆಯದಾಗ್ತದೆ, ಒಳ್ಳೆಯದಾಗಿ ಬರ್ತದೆ. ಪ್ರೂನಿಂಗ್ ಬಗ್ಗೆ, ಗಿಡ ಸವರುವಂಥದ್ದು, ಗಿಡ ಸವರುವಂಥದ್ದು ಈಗ ದಾಸವಾಳದಲ್ಲಿ ಸಾಮಾನ್ಯವಾಗಿ ಮಳೆಗಾಲ ಮುಗಿದ ನಂತರ ಒಂದ್ಸರಿ ಗೆಲ್ಲನ್ನೆಲ್ಲ ಕಡಿದು ಹೊಸ ಚಿಗುರು ಬರುವುದಕ್ಕೆ ಪ್ರೇರೇಪಣೆ ಕೊಡಬೇಕು ಅಂತ. ಅದು ವರ್ಷದಲ್ಲಿ 1 ಸಲ ಪ್ರೂನಿಂಗ್ ಮಾಡಿದರೆ ಸಾಕಾಗ್ತದೆ. ಅದು ಇವಾಗ ಏನು ಅಂತ ಹೇಳಿದ್ರೆ ಒಂದು ಗಿಡವನ್ನು 1 ವರ್ಷ ಆದ ನಂತರ ಪ್ರೂನಿಂಗ್ ಮಾಡುವ ಮೂಲಕವಾಗಿ ಅದು ಹೊಸ ಚಿಗುರನ್ನು ಕೊಡ್ತದೆ. ಹೊಸ ಚಿಗುರನ್ನು ಕೊಟ್ಟ ನಂತರ ಯಾವುದೇ ಒಂದು ಹೂವಿನ ಗಿಡಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಹೂವು ಆದ ನಂತರ ಹೊಸ ಚಿಗುರು ಕೆಳಗಿನಿಂದ ಬರ್ತಾ ಇರ್ತದೆ, ಬಂದೇ ಬರ್ತದೆ, ಬಂದು ಅದರಲ್ಲಿ ಹೂವು ಆಗ್ತಾ ಇರ್ತದೆ. ಹಾಗಾಗಿ ಹೆಚ್ಚಾಗಿ ಹೂವಿನ ಗಿಡಗಳನ್ನು ಪ್ರೂನಿಂಗ್ ಮಾಡುವಂಥದ್ದು ಚಳಿಗಾಲದಲ್ಲಿ ಸೂಕ್ತ ಅಂತ. ಯಾಕಂತ ಹೇಳಿದ್ರೆ ಚಿಗುರು ಬರುವಂತಹ ಸಮಯ ಯಾವಾಗಲೂ ಚಳಿಗಾಲ, ಹಾಗಾಗಿ ಮಳೆ ಕಮ್ಮಿ ಇರ್ತದೆ. ಮಳೆ ಕಮ್ಮಿ ಆಗಿ ಚಳಿ ಪ್ರಾರಂಭವಾಗುವಾಗ ಪ್ರೂನಿಂಗ್ ಅನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪ್ರೂನಿಂಗ್ ಅನ್ನು ಮಾಡಿದರೆ ಚಂದವಾಗಿ ಬರ್ತದೆ. ಒಂದು ಚಂದವಾದಂತಹ ಒಂದು ಹೂವು ಇದೆ, ನನಗೂ ಒಂದು ಗಿಡ ಬೇಕು ಅಂತ ಬಂದವರು ಕೇಳಬಹುದು, ಮನೆಗೆ ಬಂದವರು ಕಟಿಂಗ್ಸ್ ತಗೊಂಡು ಹೋಗ್ತೀನಿ ಅಂತ. ಆ ಕಟಿಂಗ್ಸ್ ತಗೊಂಡೋಗಿ ನೆಟ್ಟರೂ ಕೂಡ ಅದೇ ಗುಣಮಟ್ಟದ ಒಂದು ಗಿಡ ಬರ್ತದೋ ಅಥವಾ ಹೇಗೆ ವ್ಯತ್ಯಾಸ ಆಗ್ತದೋ ಹೇಗೆ? ಇಲ್ಲ, ಖಂಡಿತವಾಗಿಯೂ ಗೆಲ್ಲುಗಳು ಕೊಂಡೋಗುವ ಮೂಲಕವಾಗಿ ಅದೇ ರೀತಿಯ ಹೂಗಳು ಬರಬಹುದು. ಬೀಜವನ್ನು ಕೊಂಡೋದ್ರೆ ಬೇರೆ ರೀತಿಯ ಹೂಗಳನ್ನು ಪಡೆಯುವಂತಹ ಅವಕಾಶಗಳು ಇರ್ತದೆ. ಯಾಕೆಂತೇಳಿ ಎಲ್ಲವೂ ಬರ್ತದೆ ಅಂತಲ್ಲ, ಇದೇ ರೀತಿಯ ಹೂಗಳು ಬರಲಿಕ್ಕೂ ಸಾಕು. ಗೆಲ್ಲುಗಳನ್ನು ಕೊಂಡೋಗುವುದರ ಮೂಲಕವಾಗಿ ಖಂಡಿತವಾಗಿಯೂ ಅದೇ ರೀತಿಯ ಹೂಗಳನ್ನು ತೆಗಿಬಹುದು. ಆದ್ರೆ ಗುಲಾಬಿಯಲ್ಲಿ ಕಟಿಂಗ್ಸ್ ಎಲ್ಲವೂ ಕೂಡ ಕಟಿಂಗ್ಸ್ ಬರುವುದಿಲ್ಲ ಅಂತ ಹೇಳ್ತಾರೆ? ಬರುವುದಿಲ್ಲ. ಗುಲಾಬಿಯಲ್ಲಿ ಬರೇ ಕಾಟು ಗುಲಾಬಿ ಅಂತ ಹೇಳುವಂತಹ ಗಿಡಗಳು ಮಾತ್ರ ಬರುತ್ತದೆ, ಹೊರತಾಗಿ ಬೇರೆ ಯಾವುದೇ ರೀತಿಯಾದಂತಹ ಗುಲಾಬಿಗಳನ್ನು ನೀವು ಗೆಲ್ಲನ್ನು ಕೊಂಡೋಗಿ ನೆಟ್ಟರೆ ಅದರಲ್ಲಿ ಬೇರು ಬರುವುದಿಲ್ಲ. ಅದು ಒಂದು ನಿಮ್ಮ ಟಿಶ್ಯೂ ಕಲ್ಚರಲ್ಲಿ ಮಾಡುವ ರೀತಿಯಲ್ಲಿ ಮಾಡಿದರೆ ಅದಕ್ಕೇನೋ ಬೇರು ಬರಿಸುವಂತಹ ವಿಧಾನಗಳಿದೆ ಆ ಮೂಲಕವಾಗಿ, ಹೌದು ಆ ಮೂಲಕವಾಗಿ ಬೇರನ್ನು ಬರಿಸಲಿಕ್ಕೆ ಆಗ್ತದಂತೆ, ಹಾಗೆ ಬರಿಸಬಹುದು. ನಾವು ಆ ರೀತಿಯ ವಿಧಾನವನ್ನು ನಮ್ಮ ಹಳ್ಳಿಗಳಲ್ಲಿ ಖಂಡಿತವಾಗಿ ಮಾಡುವುದಿಲ್ಲ. ನಾವು ಕಸಿ ಕಟ್ಟುವ ಮೂಲಕವೇ ಅದನ್ನು ಗಿಡಗಳನ್ನು ತಯಾರು ಮಾಡ್ತೇವೆ. ಅಡಿಕೆ ಮತ್ತು ತೆಂಗು, ಇದರಲ್ಲಿ ತಾಯಿ ಮರದ ಆಯ್ಕೆ ಮಾಡುವಂತಹದ್ದು ಮತ್ತು ಬಿತ್ತನೆ ಬೀಜದ ಆಯ್ಕೆ ಮಾಡುವಂತಹದ್ದು, ಈ ಬಗ್ಗೆ? ಈಗ ತೆಂಗಿನ ಗಿಡಗಳಲ್ಲಿ ನಾವು ಹೆಚ್ಚಾಗಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಮಾಮೂಲಿಯಾಗಿ NRCCಗಳು ಇರ್ತದೆ ಅಥವಾ ತೋಟಗಾರಿಕಾ ಇಲಾಖೆಗಳಿರ್ತದೆ, ಅವರಲ್ಲಿಂದಲೇ ಹೆಚ್ಚಾಗಿ ಬೀಜಗಳನ್ನು ತರ್ತೇವೆ. ಮತ್ತು ನಾವು ಹಳ್ಳಿಗಳಿಗೆ ಹೋಗಿ ಮಾಡುವುದು ಅಂತಿದ್ದರೆ, ಬೀಜಗಳನ್ನು ಆಯ್ಕೆ ಮಾಡುವುದು ಅಂತಿದ್ದರೆ, ಪ್ರತಿ ವರ್ಷ ಅದರಲ್ಲಿ ಅತ್ಯಂತ ಕಮ್ಮಿ ಅಂತ ಹೇಳಿದ್ರೆ 200 ತೆಂಗಿನಕಾಯಿಗಳು ಹಿಡಿಯುವಷ್ಟು, ಒಂದು ಮರದಲ್ಲಿ 200 ತೆಂಗಿನಕಾಯಿ ಹಿಡಿಯಬೇಕು. ಆಮೇಲೆ ಏನು ಅಂತ ಹೇಳಿದ್ರೆ 180 ಗ್ರಾಂ ಅಂದರೆ ಒಂದು ಇದರಲ್ಲಿ 180 ಗ್ರಾಂ ಕೊಬ್ಬರಿ ಸಿಗಬೇಕು. ಅಂತಹ ತೆಂಗಿನ ಕಾಯಿಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅಡಿಕೆಯಲ್ಲಿಯೂ ಅದೇ ರೀತಿ, ಅಡಿಕೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಇಳುವರಿ ಬರುವಂತಹ ಅಡಿಕೆ ಮರವನ್ನೇ ನಾವು ಆಯ್ಕೆ ಮಾಡ್ತೇವೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಅದರಲ್ಲಿ ಇವಾಗ ಒಂದು 200 ಅಡಿಕೆಗಳಿದ್ರೆ ಅದರಲ್ಲಿ ನಾವು ಕೇವಲ 100 ಮಾತ್ರ ಆಯ್ಕೆ ಮಾಡ್ತೇವೆ. ಒಳ್ಳೆಯ ರೀತಿಯ ಅಡಿಕೆಯನ್ನು ಒಡೆದು ನೋಡಿ ಅದರಲ್ಲಿ ಯಾವ ರೀತಿಯಾಗಿ ಒಳಗಿನ ಬೊಂಡು ಅಂತ ಹೇಳ್ತೇವೆ ನಾವು, ತಿರುಳು, ಆ ತಿರುಳು ಯಾವ ರೀತಿ ಇರುತ್ತದೆ ಅಂತ ನೋಡಿಕೊಂಡು ಅದನ್ನು ಆಯ್ಕೆ ಮಾಡ್ತೇವೆ. ಈಗ ತೆಂಗಿನಕಾಯಿಯನ್ನು ನೀರಲ್ಲಿ ಹಾಕಿ ಅದನ್ನು ಆಯ್ಕೆ ಮಾಡುವಂತ ಒಂದು ಅಭ್ಯಾಸ ಇರ್ತದೆ ಮೊದಲೆಲ್ಲ, ಈಗಲೂ ಉಂಟು? ಇಲ್ಲ, ತುಂಬಾ ಕಮ್ಮಿ ಆಗಿದೆ ಈಗ. ಈಗ ಅದನ್ನೆಲ್ಲ ಆಯ್ಕೆ ಮಾಡಿಕೊಳ್ಳುವಷ್ಟು ರೈತರಿಗೆ ಪುರುಸೋತು ಇರುವುದಿಲ್ಲ. ನರ್ಸರಿ ಅವರು ಕೂಡ ತುಂಬಾ ಕಮ್ಮಿ ಆ ರೀತಿ ಮಾಡುವಂತದ್ದು, ತುಂಬಾ ಕಮ್ಮಿ. ಯಾಕೆಂತ ಹೇಳಿದ್ರೆ ನಾವು ಹೆಚ್ಚಾಗಿ ತೋಟಗಾರಿಕಾ ಇಲಾಖೆಯಿಂದಲೇ ತರುವ ಕಾರಣ ತೋಟಗಾರಿಕಾ ಇಲಾಖೆಯವರು ನಮಗೆ ಅದನ್ನೆಲ್ಲ ನೋಡ್ಲಿಕ್ಕೆ ಬಿಡುವುದಿಲ್ಲ, ಮುಟ್ಲಿಕ್ಕೂ ಬಿಡುವುದಿಲ್ಲ. ಹೆಚ್ಚಾಗಿ ಅಲ್ಲಿಂದಲೇ ತರುವ ಕಾರಣ ಆ ರೀತಿ ಆಯ್ಕೆಗಳು ತುಂಬಾ ಕಮ್ಮಿ ಆಗಿದೆ. ಹಾಗೆಂತೇಳಿ ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಅದನ್ನು. ತೆಂಗಿನಕಾಯಿಯನ್ನು ನೇರವಾಗಿ ನರ್ಸರಿಯಲ್ಲಿ ನೆಡುವಂತಹದ್ದು ಮತ್ತು ಅಡ್ಡ ಮಲಗಿಸಿ ನೆಡುವಂತಹದ್ದು, ಇದರಲ್ಲಿಯೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ. ಹೌದು, ಏನು ಅಂತ ಹೇಳಿದ್ರೆ ನೇರವಾಗಿ ನೆಡುವುದರ ಮೂಲಕ ನೇರವಾಗಿ ಒಂದು ತೆಂಗಿನಕಾಯಿಯನ್ನು ಮೊಳಕೆ ಬರಲಿಕ್ಕಿಟ್ರೆ ಅದರಲ್ಲಿ ಬರುವಂತಹ ಮೊಳಕೆಗಳು ತೋರವಾಗಿ ಬರ್ತದೆ, ಚಂದವಾಗಿ ಬರ್ತದೆ. ಅಡ್ಡ ಇಟ್ಟರೆ ಅದು ಅಷ್ಟು ಚಂದವಾಗಿ ಬರುವುದಿಲ್ಲ. ಆದರೆ ನೇರವಾಗಿ ಒಂದು ತೆಂಗಿನಕಾಯಿಯನ್ನು 100 ತೆಂಗಿನಕಾಯಿಗಳನ್ನು ನೇರವಾಗಿ ನೀವು ಇಟ್ಟರೆ ಅದರಲ್ಲಿ 40 ಮಾತ್ರ ಮೊಳಕೆ ಬರ್ತದೆ, ಆದರೆ ಅಡ್ಡ ಇಟ್ಟದ್ರಲ್ಲಿ 80 ಮೊಳಕೆ ಬರ್ತದೆ. ವ್ಯತ್ಯಾಸಗಳು ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಇಡುವಂತಹ ತೆಂಗಿನಕಾಯಿಗೆ ನಾವು ಯಾವುದೇ ಒಂದು ತೆಂಗಿನಕಾಯಿಗಳನ್ನು ಇಟ್ಟ ನಂತರ ಪ್ರತಿ ದಿವಸ ನೀರನ್ನು ಹಾಕಬೇಕಾಗ್ತದೆ. ನೀರು ಹಾಕುವಾಗ ಅದರಲ್ಲಿ ನೇರವಾಗಿ ಇಟ್ಟಂತಹ ತೆಂಗಿನಕಾಯಿ ಮೊಳಕೆ ಬರುವ ಜಾಗದಲ್ಲಿ ನೀರು ನಿಲ್ತದೆ, ಹೆಚ್ಚಿನ ತೆಂಗಿನಕಾಯಿಗಳು ಕೊಳತು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಹಾಗಾಗಿ ಕೊಳತು ಹೋಗುವ ಕಾರಣವಾಗಿ ನಮಗೆ ಅಡ್ಡ ಇಡುವಂತಹ ತೆಂಗಿನಕಾಯಿಗಳಲ್ಲಿ ನೀರು ನಿಲ್ಲುವುದಿಲ್ಲ, ಅದು ಹೆಚ್ಚಾಗಿ ಮೊಳಕೆ ಬರ್ತದೆ. ಜೊತೆಗೆ ಒಳಗೆ ಇರುವಂತಹ ತೆಂಗಿನಕಾಯಿಯ ನೀರು ಕೂಡ ಅದಕ್ಕೆ ಸಿಗ್ತದೆ. ಸಿಗ್ತದೆ, ಹೌದು. ಸರಿ, ಈಗ ಗಿಡವನ್ನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿ? ಅಡಿಕೆ ಗಿಡಗಳನ್ನು ಈಗ ಆಧುನಿಕ ಸ್ಥಿತಿಗಳಲ್ಲಿ ನಾನು ಹೇಳುವುದೇನು ಅಂತ ಹೇಳಿದ್ರೆ ತೆಂಗಿನ ಗಿಡಗಳನ್ನು ಗುಂಡಿ ಮಾಡಿ ನೆಡುವಂತಹ ಪದ್ಧತಿಗಳು ಇಂತ. ಈಗ ಒಂದು ನಾವೊಂದು 3 ಫೀಟ್ ಗುಂಡಿ ಮಾಡಿದ್ರೆ, ಗುಂಡಿ ಮಾಡಿದ ನಂತರ ಅದಕ್ಕೆ ಬೇಕಾದಂತಹ ನಮ್ಮ ಹಟ್ಟಿ ಗೊಬ್ಬರಗಳನ್ನು ಅಥವಾ ಇನ್ಯಾವುದು ಮೇಲ್ಮಣ್ಣು ಇದನ್ನೆಲ್ಲ ಹಾಕಿ ಮುಚ್ಚಿ ಅದನ್ನು ಕೇವಲ 1/2 ಫೀಟ್ ಮಾತ್ರ ಗುಂಡಿ ನಿಲ್ಲುವ ಹಾಗೆ ಮಾಡಿ ನಂತರ ನೆಟ್ಟರೆ ಬಹಳ ಚಂದವಾಗಿ ಗಿಡಗಳು ಬರ್ತದೆ. ಆಮೇಲೆ ಈಗ ಸಾಮಾನ್ಯವಾಗಿ ಈಗ ತೆಂಗಿನ ಮರಗಳಿಗೆಲ್ಲ ಉಪ್ಪು ಕೊಡಬೇಕು ಅಂತ ಹೇಳ್ತೀವಿ, ಮತ್ತೆ ಸುಣ್ಣ ಕೊಡಬೇಕು ಅಂತ ಹೇಳ್ತೀವಿ, ಯಾಕೆ ಇದೆಲ್ಲ? ಈ ಉಪ್ಪು ಕೊಡುವುದರ ಮೂಲಕವಾಗಿ ಅದು ಬಹುಶಃ ಅದು ಪದ್ಧತಿಗೆ ಬಂದದ್ದೇನು ಅಂತ ಹೇಳಿದ್ರೆ ಮಂಗಳೂರು ಸೈಡ್ ಅಥವಾ ಸಮುದ್ರದ ದಡದಲ್ಲಿ ಇರತಕ್ಕಂತಹ ತೆಂಗಿನಕಾಯಿಗಳು ಭಾರಿ ಚಂದವಾಗಿ ಬರ್ತಾ ಇದ್ದಾವೆ, ಹಾಗಾಗಿ ಉಪ್ಪು ಕೊಟ್ಟರೆ ಒಳ್ಳೆಯದು ಅಂತ ಹೇಳುವಂತಹ ಒಂದು ಇದಕ್ಕೆ ಜನ ಅದನ್ನು ಮಾಡಿದ್ದು. ಆದರೆ ಉಪ್ಪು ಕೊಡುವ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಸಣ್ಣ ಆ ಒಂದು ತೆಂಗಿನಕಾಯಿಗಳು ಬೀಳುವಂಥದ್ದು ಕಮ್ಮಿ ಆಗ್ತದೆ ಅಂತ. ಹೌದು, ಬೀಳುವಂಥದ್ದು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಜೊತೆಗೆ ಮಣ್ಣು ಕೂಡ ಸಡಿಲವಾಗ್ತದೆ ಅಂತ ಹೇಳ್ತಾರಲ್ಲ. ಹೌದು, ಮಣ್ಣು ಮುರಮಣ್ಣು ಅಂತ ಹೇಳ್ತೇವೆ ನಮ್ಮ ಕಡೆ. ಮುರಮಣ್ಣುಗಳಲ್ಲಿ ಯಾವುದನ್ನು ನೆಟ್ಟರು ಕೂಡ ಆಗುವುದಿಲ್ಲ, ರಬ್ಬರ್ ಮಾತ್ರ ಹಾಕಬೇಕಷ್ಟೇ ಅಂತ ಹೇಳುವಂಥದ್ದು. ಅದಕ್ಕೆಲ್ಲ ಉಪ್ಪು ಹಾಕಿದರೆ ಮಣ್ಣು ಸಡಿಲ ಆಗ್ತದೆ, ತುಂಬಾ ವರ್ಷಗಳು ಬೇಕಾಗ್ತದೆ ಮಾತ್ರ. ಒಳ್ಳೆಯದು ಶ್ರೀನಿವಾಸ್ ಅವರೇ, ಅಡಿಕೆ ತೆಂಗು ಜೊತೆಗೆ ಈ ಬೇರೆ ಬೇರೆ ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇವುಗಳ ಒಂದು ಕಸಿ ವಿಧಾನ ಅಥವಾ ಆ ಕಸಿ ಕಟ್ಟಿ ಅದರಿಂದ ಯಾವ ರೀತಿ ಗಿಡವನ್ನು ಅಭಿವೃದ್ಧಿಪಡಿಸಬಹುದು, ನಾಟಿ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಸಿ ಕಟ್ಟುವ ಕಲೆಯ ಕುರಿತು ಶ್ರೀನಿವಾಸ ಕೆಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕೇಳುಗರೆ, ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಕೇಳುಗರೆ ಇದೀಗ ಕೃಷಿ ಮಾಹಿತಿ. ನೈಸರ್ಗಿಕ ಕೃಷಿಯ ತತ್ವ ಏನು, ಅದಕ್ಕೆ ಬೇಕಾಗಿರುವಂತಹ ಪರಿಕರಗಳು ಯಾವ್ಯಾವು, ಹಾಗೂ ಯಾವ ರೀತಿ ಇದನ್ನ ತಯಾರಿಸಿ ಬಳಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನೈಸರ್ಗಿಕ ಕೃಷಿ ಅಂತಂದ್ರೆ ಮಣ್ಣು, ಬೆಳೆ, ಆಹಾರ ಮತ್ತು ಮಾಲಿನ್ಯ ಮುಕ್ತ ಪರಿಸರ ನಿರ್ಮಾಣದ ಮೂಲಕ ಜನರ ಆರೋಗ್ಯ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹದ್ದು. ಇದರ ಜೊತೆಗೆ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದರ ಜೊತೆಗೆ ಬೇಸಾಯಕ್ಕೆ ಹೆಚ್ಚು ಹಣ ಖರ್ಚು ಮಾಡದೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ಪೌಷ್ಟಿಕ ಹಾಗೂ ಗುಣಮಟ್ಟದ ಬೆಳೆಯನ್ನು ಬೆಳೆಯುವಂತಹದ್ದು, ಇದು ಇಂದಿನ ಅಗತ್ಯ ಅಂತಲೇ ಹೇಳಬೇಕು. ರೈತರಿಗೆ ಕೃಷಿ ಲಾಭದಾಯಕವೂ ಕೂಡ ಆಗಬೇಕು, ಹಾಗೆಯೇ ಜನರಿಗೆ ಆರೋಗ್ಯಕರ ಆಹಾರವನ್ನು ಕೂಡ ದೊರೆಯುವ ಹಾಗೆ ಮಾಡಬೇಕು. ನೈಸರ್ಗಿಕ ಕೃಷಿಯು ರೈತರನ್ನ ಸ್ವಾವಲಂಬಿಯಾಗಿಸುವ ಕೃಷಿಯಾಗಿದ್ದು ಸ್ಥಳೀಯವಾಗಿ ಲಭ್ಯ ಇರುವಂತಹ ಸಂಪನ್ಮೂಲಗಳ ಸೂಕ್ತ ಬಳಕೆಯಿಂದ ಮತ್ತು ಕೃಷಿ ಪರಿಕರಗಳನ್ನು ಹೊರಗಡೆಯಿಂದ ಖರೀದಿಸದೆ ನೈಸರ್ಗಿಕ ತತ್ವಗಳ ಆಧಾರದ ಮೇಲೆ ಕೈಗೊಳ್ಳುವಂತಹ ಪರಿಸರ ಸ್ನೇಹಿಯಾದಂತಹ ಒಂದು ಕೃಷಿ ವಿಧಾನ ಅಂತಲೇ ಹೇಳಬಹುದು. ನೈಸರ್ಗಿಕ ಕೃಷಿ ವೈಜ್ಞಾನಿಕ ಹಾಗೂ ಕೌಶಲ್ಯಯುತವಾಗಿದ್ದು ಸ್ಥಳೀಯವಾಗಿ ಲಭ್ಯ ಇರುವಂತಹ ತಂತ್ರಜ್ಞಾನ ಹಾಗೂ ಸುಸ್ಥಿರ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು, ನೀರು ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವುದು, ಹಾಗೆಯೇ ಅವುಗಳನ್ನು ಸಮರ್ಪಕವಾಗಿ ಉಪಯೋಗ ಮಾಡಿ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಸಾಧ್ಯ ಇದೆ. ನೈಸರ್ಗಿಕ ಕೃಷಿಯ ಉದ್ದೇಶಗಳನ್ನು ಈ ರೀತಿಯಾಗಿ ಹೇಳಬಹುದು. ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿಸಿದ್ದು, ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಧರ್ಮಗಳನ್ನು ಗುರುತಿಸಿಕೊಂಡು ಮಣ್ಣನ್ನು ಜೀವಂತವಾಗಿ ಇಟ್ಟುಕೊಳ್ಳುವಂತಹದ್ದು. ಸ್ಥಾನಿಕ ಕ್ರಿಯೆಗಳಾದ ಸಾರಜನಕ ಸ್ಥಿರೀಕರಣ, ಸಾವಯವ ಪದಾರ್ಥಗಳ ಕೊಳೆಯಿಸುವಿಕೆ, ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಿಕೆ ಮತ್ತು ಚಲನಶೀಲತೆ ಹಾಗೂ ಲಭ್ಯತೆಯನ್ನು ಹೆಚ್ಚಿಸಿ ಸಸ್ಯಗಳಿಗೆ ಅವಶ್ಯ ಇರುವಂತಹ ಪೋಷಕಾಂಶಗಳನ್ನು ಪೂರೈಸುವುದು ಇನ್ನೊಂದು ಪ್ರಮುಖವಾದಂತಹ ಉದ್ದೇಶ. ಕೃಷಿಯಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಿ ನೈಸರ್ಗಿಕ ವಿಧಾನಗಳಿಂದ ಕಳೆ, ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಮಾಡಿಕೊಂಡು ಉತ್ತಮ ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ಮಾಡುವುದು ಮತ್ತೊಂದು ಪ್ರಮುಖವಾದಂತಹ ಉದ್ದೇಶ. ಹಾಗೆಯೇ ಕೃಷಿಯಲ್ಲಿ ಬೇಸಾಯದ ವೆಚ್ಚವನ್ನು ಕಡಿಮೆ ಮಾಡಬೇಕು, ರೈತರ ಆದಾಯವನ್ನು ಹೆಚ್ಚಿಸುವುದಕ್ಕೆ ಇದು ಕೂಡ ಒಂದು ಪ್ರಮುಖವಾದಂತಹ ದಾರಿಯಾಗಿದೆ. ನೈಸರ್ಗಿಕ ಕೃಷಿಗೆ ಬೇಕಾಗಿರುವಂತಹ ಪರಿಕರಗಳನ್ನು ತಯಾರಿಸುವ ಮತ್ತು ಬಳಸುವಂತಹ ವಿಧಾನದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಬೀಜಾಮೃತ ಎನ್ನುವಂತಹದ್ದು ಒಂದು ನೈಸರ್ಗಿಕ ಕೃಷಿಗೆ ಬಳಸುವಂತಹ ಪ್ರಮುಖ ಪರಿಕರವಾಗಿದೆ. ಇದನ್ನು ತಯಾರಿಸುವುದಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕಾಗ್ತವೆ. ಸುಮಾರು 100 ಕಿಲೋಗ್ರಾಂನಷ್ಟು ಬೀಜೋಪಚಾರವನ್ನು ಮಾಡಬೇಕಿದ್ರೆ ದೇಶಿ ಆಕಳ ತಾಜಾ ಸಗಣಿ ಸುಮಾರು 5 ಕಿಲೋಗ್ರಾಂನಷ್ಟು, ಗಂಜಲ ಅಥವಾ ಮೂತ್ರ 5 ಲೀಟರ್ನಷ್ಟು, ನೀರು 20 ಲೀಟರ್ ಹಾಗೂ ಸುಣ್ಣ ಸುಮಾರು 50 ಗ್ರಾಂನಷ್ಟು. ಬೀಜಾಮೃತವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ, ಬೀಜ ಬಿತ್ತುವ ಹಿಂದಿನ ದಿವಸ ದೇಶಿ ಹಸುವಿನ ತಾಜಾ ಸಗಣಿಯನ್ನು ಹತ್ತಿ ಬಟ್ಟೆಯಲ್ಲಿ ಕಟ್ಟಿ ಚಿಕ್ಕದಾದ ಡ್ರಮ್ನಲ್ಲಿ ಗೋಮೂತ್ರ ಮತ್ತು ನೀರನ್ನು ಮಿಶ್ರಣ ಮಾಡಿದ ದ್ರಾವಣದಲ್ಲಿ ಮುಳುಗುವ ಹಾಗೆ, ಆದರೆ ತಳಕ್ಕೆ ತಾಗದ ಹಾಗೆ ಕಟ್ಟಿಗೆಯ ಸಹಾಯದಿಂದ ತೂಗುಬಿಡಬೇಕು. 1 ಲೀಟರ್ ಪ್ರಮಾಣದ ಬಟ್ಟಲ್ನಲ್ಲಿ ಸುಮಾರು 50 ಗ್ರಾಂನಷ್ಟು ಸುಣ್ಣ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಇಡಬೇಕು. ಮಾರನೇ ದಿವಸ ಸಗಣಿಯನ್ನು ಕಿವುಚಿ ಘನ ಪದಾರ್ಥವನ್ನು ಹೊರಗೆ ತೆಗೆದು ಸುಣ್ಣದ ತಿಳಿ ನೀರನ್ನು ಈ ದ್ರಾವಣಕ್ಕೆ ಸೇರಿಸಬೇಕು. ಈಗ ಬೀಜೋಪಚಾರ ಮಾಡುವುದಕ್ಕೆ ಬೀಜಾಮೃತವು ಸಿದ್ಧವಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ವಿಧಾನ, ಸಸಿಗಳ ಬೇರುಗಳನ್ನು ಉಪಚರಿಸುವುದಕ್ಕೆ ಸಗಣಿಯನ್ನು ನೇರವಾಗಿ ಗೋಮೂತ್ರದೊಡನೆ ಕೂಡಿಸಿ ತಯಾರು ಮಾಡಿ ಇದನ್ನು ಬಳಸಬಹುದು. ತೆಳು ಪದರಿನ ಸೋಯಾ ಅವರೇ ಶೇಂಗಾ ಅಥವಾ ನೆಲಗಡಲೆ ಬೀಜವನ್ನು ಹೊರತುಪಡಿಸಿ ಉಳಿದ ಎಲ್ಲ ರೀತಿಯ ಬೀಜಗಳನ್ನು ಬೀಜಾಮೃತದಲ್ಲಿ ಸುಮಾರು 5 ನಿಮಿಷ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಬೇಕಾಗ್ತದೆ. ತೆಳು ಪದರಿನ ಬೀಜವನ್ನು ಚೀಲದ ಮೇಲೆ ತೆಳುವಾಗಿ ಹರಡಿ ಬೀಜಾಮೃತವನ್ನು ಬೀಜದ ಮೇಲೆ ಚಿಮುಕಿಸಿ ಬೆರಳನ್ನಾಡಿಸಿ ಬೀಜಕ್ಕೆ ಲೇಪನವನ್ನು ಮಾಡಬಹುದು. ಒಣಗಿಸಲು ಗೋಣಿಚೀಲವನ್ನು ಬಳಸುವಂತಹದ್ದು ಒಳ್ಳೆಯದು. ಗೋಣಿಚೀಲವು ಹೆಚ್ಚಾದ ನೀರನ್ನು ಹೀರಿಕೊಂಡು ಬೀಜವು ಬೇಗನೆ ಒಣಗಿ ಬಿತ್ತುವುದಕ್ಕೆ ಸಹಾಯವಾಗ್ತದೆ. ಬೀಜಾಮೃತದಲ್ಲಿರುವಂತಹ ಸಗಣಿಯು ಶಿಲೀಂಧ್ರ ನಾಶಕವಾಗಿಯೂ ಕೂಡ ಕೆಲಸ ಮಾಡುತ್ತದೆ. ಗೋಮೂತ್ರ ಅಥವಾ ಗಂಜಲು ದುಂಡಾಣು ನಾಶಕವಾಗಿ ಕೆಲಸ ನಿರ್ವಹಿಸುತ್ತದೆ. ಸುಣ್ಣವು ಆಮ್ಲೀಯವಾಗಿರುವ ಜೀವಾಮೃತವನ್ನು ತಟಸ್ಥಗೊಳಿಸುತ್ತದೆ. ಬೀಜದಿಂದ ಮತ್ತು ಮಣ್ಣಿನಿಂದ ಉತ್ಪತ್ತಿಯಾಗುವ ರೋಗಗಳನ್ನು ಇದು ನಿಯಂತ್ರಿಸುತ್ತದೆ. ಬೀಜಾಮೃತವು ಬೆಳೆ ಪ್ರಚೋದಕವಾಗಿ ಕೆಲಸವನ್ನು ಮಾಡಿ ಮೊಳಕೆಯು ಶೀಘ್ರವಾಗಿ ಬರುವಂತೆ ಮಾಡುತ್ತದೆ. ಇನ್ನೊಂದು ಪ್ರಮುಖವಾದಂತಹ ತಯಾರಿ ಅಂತಂದ್ರೆ ಘನ ಜೀವಾಮೃತ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಂತಂದ್ರೆ ದೇಶಿ ಹಸುವಿನ ತಾಜಾ ಸಗಣಿ ಸುಮಾರು 100 ಕಿಲೋಗ್ರಾಂನಷ್ಟು, ಗಂಜಳ ಅಥವಾ ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ್ಲ 2 ಕಿಲೋಗ್ರಾಂ, ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋಗ್ರಾಂ, ನೆಲದ ಮಣ್ಣು 2 ಬೊಗಸೆಯಷ್ಟು, ನೀರು ಸುಮಾರು 20 ಲೀಟರ್ನಷ್ಟು. ಘನ ಜೀವಾಮೃತವನ್ನು ತಯಾರಿಸುವಂತಹ ವಿಧಾನ ಈ ರೀತಿಯಾಗಿದೆ. ನೆಲದ ಮೇಲೆ ಸುಮಾರು 100 ಗ್ರಾಂನಷ್ಟು ದೇಶಿ ಹಸುವಿನ ಸಗಣಿಯನ್ನ ಉದುರು ಮಾಡಿ ಅವುಗಳನ್ನು ಹರಡಿ ನಂತರ ಸಗಣಿಯ ಮೇಲೆ ತೇವಾಂಶ ಬರುವ ಹಾಗೆ ಗೋಮೂತ್ರವನ್ನು ಚಿಮುಕಿಸಬೇಕು. ಸಾವಯವ ಅಥವಾ ರಾಸಾಯನಿಕ ಮುಕ್ತವಾದ 2 ಕಿಲೋಗ್ರಾಂ ಬೆಲ್ಲವನ್ನು ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಸಗಣಿಯ ಜೊತೆ ಕೂಡಿಸಬೇಕು. ಇದೇ ರೀತಿಯಾಗಿ 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟನ್ನು ನೇರವಾಗಿ ಸಗಣಿಯೊಡನೆ ಮಿಶ್ರಣ ಮಾಡಿ ನಂತರ 2 ಬೊಗಸೆ ನೆಲದ ಮಣ್ಣನ್ನು ಇದರ ಜೊತೆಗೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಸಿ ಸಂಪೂರ್ಣವಾಗಿ ಉಳಿದ ಗಂಜಲವನ್ನು ಉಂಡೆಗಳನ್ನಾಗಿ ಮಾಡುವುದಕ್ಕೆ ಬೇಕಾದಷ್ಟು ಸೇರಿಸಬೇಕು. ನೀರಿನಲ್ಲಿ ಅದ್ದಿದ ಗೋಣಿಚೀಲದಿಂದ ತಯಾರು ಮಾಡಿರುವಂತಹ ಘನ ಜೀವಾಮೃತದ ಮೇಲೆ ಅವುಗಳನ್ನು ಮುಚ್ಚಿ ನೆರಳಿನಲ್ಲಿ ಸುಮಾರು 24 ಗಂಟೆಗಳ ಕಾಲ ಇಡಬೇಕು. ನಂತರ ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿ ನೆರಳಿನಲ್ಲಿ 21 ದಿವಸಗಳವರೆಗೆ ಒಣಗಿಸಿ ನಂತರ ಸಣ್ಣಗೆ ಪುಡಿ ಮಾಡಿ ಚೀಲದಲ್ಲಿ ಎರೆಹುಳು ಗೊಬ್ಬರದ ರೀತಿ ತುಂಬಿಟ್ಟುಕೊಳ್ಳಬಹುದು. ಬೆಳೆ ಬಿತ್ತುವಾಗ ರಸಗೊಬ್ಬರದ ರೀತಿ ಮಣ್ಣಿಗೆ ಸುಮಾರು 200 ಕಿಲೋಗ್ರಾಂನಷ್ಟು ಪ್ರತಿ ಎಕರೆಗೆ ಇವುಗಳನ್ನು ಬಳಸಬಹುದು. ಇದೇ ಘನ ಜೀವಾಮೃತವನ್ನು ಮೇಲುಗೊಬ್ಬರವಾಗಿ ಕಳೆ ತೆಗೆದ ನಂತರ ಎಕರೆಗೆ ಸುಮಾರು 200 ಕಿಲೋಗ್ರಾಂನ ಪ್ರಮಾಣದಲ್ಲಿ ಕೊಡಬಹುದು. ಈ ಘನ ಜೀವಾಮೃತವನ್ನು ಕುಷ್ಕಿ ಜಮೀನಿಗೆ ಬಳಸುವುದಕ್ಕೆ ಹೆಚ್ಚು ಸೂಕ್ತವಾಗಿದೆ. ಅದೇ ರೀತಿಯಲ್ಲಿ ದ್ರವ ಜೀವಾಮೃತವನ್ನು ಕೂಡ ತಯಾರು ಮಾಡಿಕೊಳ್ಬಹುದು. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದ್ರೆ ದೇಶಿ ಹಸುವಿನ ಸಗಣಿ ಸುಮಾರು 10 ಕಿಲೋಗ್ರಾಂನಷ್ಟು, ಗೋಮೂತ್ರ 10 ಲೀಟರ್ನಷ್ಟು, ಕಪ್ಪು ಬೆಲ 2 ಕಿಲೋಗ್ರಾಂನಷ್ಟು, ದ್ವಿದಳ ಧಾನ್ಯದ ಹಿಟ್ಟು 2 ಕಿಲೋಗ್ರಾಂ, ನೆಲದ ಮಣ್ಣು 2 ಬೊಗಸೆಯಷ್ಟು ಮತ್ತು ನೀರು 200 ಲೀಟರ್ನಷ್ಟು ಅಥವಾ 1 ಡ್ರಮ್ನಷ್ಟು ಬೇಕಾಗ್ತದೆ. ತಯಾರಿಸುವಂತಹ ವಿಧಾನ ಅಂತಂದ್ರೆ 200 ಲೀಟರ್ ನೀರು ಹಿಡಿಯುವಂತಹ ಡ್ರಮ್ನಲ್ಲಿ ಅರ್ಧ ಭಾಗ ಅಂದರೆ 100 ಲೀಟರ್ನಷ್ಟು ನೀರನ್ನು ತುಂಬಿಸಬೇಕು. ನಂತರ ಸಗಣಿಯನ್ನ ಹುಡಿ ಮಾಡಿ ಇನ್ನೊಂದು ಚಿಕ್ಕ ಬಕೆಟ್ನಲ್ಲಿ ಕಲಸಿ ರಾಡಿ ಮಾಡಿ ಡ್ರಮ್ನಲ್ಲಿರುವಂತಹ ನೀರಿಗೆ ಸೇರಿಸಬೇಕು. ದ್ರಾವಣಕ್ಕೆ 10 ಲೀಟರ್ ಗೋಮೂತ್ರ ಅಥವಾ ಗಂಜಲವನ್ನ ಸೇರಿಸಬೇಕು. 2 ಕಿಲೋಗ್ರಾಂನಷ್ಟು ಕಪ್ಪು ಬೆಲ್ಲವನ್ನು ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಡ್ರಮ್ನಲ್ಲಿರುವಂತಹ ನೀರಿಗೆ ಸೇರಿಸಬೇಕು. 2 ಕಿಲೋಗ್ರಾಂನಷ್ಟು ದ್ವಿದಳ ಧಾನ್ಯದ ಹಿಟ್ಟನ್ನು ನೀರಿನಲ್ಲಿ ಕರಗಿಸಿ ಡ್ರಮ್ನಲ್ಲಿರುವ ನೀರಿಗೆ ಮಿಶ್ರಣ ಮಾಡಬೇಕು. ನಂತರ ಸುಮಾರು 2 ಬೊಗಸೆಯಷ್ಟು ನೆಲದ ಮಣ್ಣನ್ನು ಮಿಶ್ರಣದೊಂದಿಗೆ ಸೇರಿಸಿ ಅದನ್ನು ಚೆನ್ನಾಗಿ ಕಲಕಬೇಕು. ನೀರಿನಲ್ಲಿ ಅದ್ದಿದ ಗೋಣಿಚೀಲದಿಂದ ಡ್ರಮ್ಮಿನ ಬಾಯಿಯನ್ನು ಮುಚ್ಚಿ ನೆರಳಿನಲ್ಲಿ ಇಡಬೇಕು. ಪ್ರತಿ ದಿವಸ 3 ಬಾರಿ ಪ್ರದಕ್ಷಿಣೆ ಆಕಾರವಾಗಿ ದ್ರಾವಣವನ್ನು ತಿರುಗಿಸಬೇಕು. ನಂತರ ನೀರಿನಲ್ಲಿ ಅದ್ದಿದ ಗೋಣಿಚೀಲದಿಂದ ಡ್ರಮ್ಮಿನ ಬಾಯಿಯನ್ನು ಮುಚ್ಚಿ ನೆರಳಿನಲ್ಲಿ ಇಟ್ಟು ಇದೇ ರೀತಿ 5-7 ದಿವಸಗಳ ಕಾಲ ತಿರುವಂತಹದ್ದು ಮತ್ತು ಮುಚ್ಚುವಂತಹದ್ದನ್ನು ಮಾಡಬೇಕು. ಇನ್ನು ದ್ರವ ಜೀವಾಮೃತವನ್ನ ಬಳಸುವಂತಹ ವಿಧಾನ ಅಂತಂದ್ರೆ ತಯಾರು ಮಾಡಿರುವಂತಹ 5-7 ದಿವಸದ ಒಳಗಡೆ ಪ್ರತಿ ಎಕರೆಗೆ 200 ಲೀಟರ್ ಜೀವಾಮೃತವನ್ನ ಬೆಳೆಗಳಿಗೆ ಅಥವಾ ಮಣ್ಣಿಗೆ ಚಿಮುಕಿಸಬಹುದು. ನೀರಾವರಿ ಭೂಮಿಯಾಗಿದ್ದಲ್ಲಿ ಹರಿಯುವ ನೀರಿನೊಡನೆ ಸೇರಿಸಿ ಎಕರೆಗೆ ಪ್ರತಿ ಬಾರಿ ಸುಮಾರು 200 ಲೀಟರ್ನಷ್ಟು ಜೀವಾಮೃತವನ್ನು ಬಳಸಬಹುದು. ಹನಿ ನೀರಾವರಿ ಅಥವಾ ಸಿಂಚನ ನೀರಾವರಿ ಪದ್ಧತಿಯನ್ನು ಅಳವಡಿಸಿದಂತಹ ಸಂದರ್ಭದಲ್ಲಿ ಸೋಸಿರುವಂತಹ ಜೀವಾಮೃತವನ್ನು ಬಳಸಬೇಕು. ಸೋಸುವುದಕ್ಕೆ ಟ್ಯಾಂಕಿನ ತಳಭಾಗದಲ್ಲಿ ಹೊರ ಹರಿಯುವಂತಹ ವಾಲ್ವನ್ನು ಕೊಟ್ಟು ತಳದಲ್ಲಿ 6 ಇಂಚು ದುಂಡನೆಯ ಕಲ್ಲನ್ನು ತುಂಬಿಸಬೇಕು. ನಂತರ 4-5 ಇಂಚಿನಷ್ಟು 40 mm ಜಲ್ಲಿ ಅಥವಾ ದೊಡ್ಡ ಮರಳನ್ನು ತುಂಬಿಸಿ ನಂತರ 4-5 ಇಂಚು ಒರಟು ಮರಳನ್ನು ತುಂಬಿಸಿದ ತೊಟ್ಟಿಗೆ ಬಟ್ಟೆಯಿಂದ ಸೋಸಿ ಜೀವಾಮೃತವನ್ನ ತುಂಬಿಸಬಹುದು. ನಂತರ ಸೋಸಿ ಬಂದಂತಹ ಜೀವಾಮೃತವನ್ನು ವಿಂಚುರಿ ಅಥವಾ ಮೋಟರ್ನ ಮೂಲಕ ಹನಿ ನೀರಾವರಿ ಅಥವಾ ಸಿಂಚನ ನೀರಾವರಿಯ ಮೂಲಕ ಪೈಪ್ಲೈನ್ಗೆ ಸೇರಿಸಬಹುದು. ಇದರ ಜೊತೆಗೆ ಭೂಮಿಯ ಮೇಲೆ ಬೆಳೆಗಳಿಗೆ ಹೊದಿಕೆಯನ್ನು ಹೊದಿಸುವಂತಹದ್ದು ಕೂಡ ಮುಖ್ಯವಾಗ್ತದೆ. ಕೃಷಿಯಲ್ಲಿ ದೊರೆಯುವಂತಹ ತ್ಯಾಜ್ಯಗಳನ್ನು ಕಳೆಗಳು ಮತ್ತು ಹಸಿರೆಲೆಗಳನ್ನು ಭೂಮಿಯ ಮೇಲೆ ಮುಚ್ಚಿಗೆಯ ರೂಪದಲ್ಲಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆಯನ್ನು ಕಾಪಾಡಬಹುದು. ಮುಚ್ಚಿಗೆಯನ್ನು ಮಾಡುವುದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಹೆಚ್ಚಾಗ್ತದೆ. ಹಾಗೆ ಅಸಂಖ್ಯಾತ ಸೂಕ್ಷ್ಮಜೀವಿಗಳು ಮತ್ತು ಎರೆಹುಳು ಹೆಚ್ಚಾಗುವುದರಿಂದ ಅವುಗಳನ್ನು ಹಕ್ಕಿಗಳು ಹಾಗೂ ಇನ್ನಿತರ ಬಿಸಿಲು ಮಳೆಗಳಿಂದಲೂ ಕೂಡ ರಕ್ಷಿಸಬಹುದು. ಮುಚ್ಚಿಗೆಯಿಂದ ಮಣ್ಣಿನಲ್ಲಿ ಉಷ್ಣಾಂಶ ಮತ್ತು ತೇವಾಂಶವನ್ನು ಕಾಯ್ದುಕೊಂಡು ನೀರು ಆವಿಯಾಗುವುದನ್ನು ಕಡಿಮೆ ಮಾಡಬಹುದು. ಜೊತೆಗೆ ಕಳೆಗಳನ್ನು ನಿಯಂತ್ರಿಸುವುದಕ್ಕೂ ಕೂಡ ಸಾಧ್ಯವಾಗ್ತದೆ. ಮಣ್ಣಿಗೆ ಮುಚ್ಚಿಗೆಯನ್ನು ಕೊಡುವಂತಹದ್ದು ಮೂರು ರೀತಿಯಲ್ಲಿ ಮಾಡಬಹುದು. ಮಣ್ಣಿನ ಅಚ್ಛಾದನೆ ಅಥವಾ ಮುಚ್ಚಿಗೆಯನ್ನು ಕೊಡುವಂತಹದ್ದು, ಎಲ್ಲ ತರಹದ ಬೆಳೆಗಳ ಸಾಲುಗಳ ಮಧ್ಯೆ ಅಂತರ ಬೇಸಾಯ ಮಾಡುವುದರಿಂದ ಮಣ್ಣು ಸಡಿಲಗೊಂಡು ಬೇರಿನ ಉಸಿರಾಟಕ್ಕೆ ಸಹಾಯವಾಗ್ತದೆ. ಹಾಗೆ ಸಸ್ಯಾವಶೇಷಗಳು ಅಥವಾ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಕೂಡ ಉಪಯೋಗಿಸಿಕೊಂಡು ಮಣ್ಣಿನ ಮುಚ್ಚಿಗೆಯನ್ನು ಮಾಡಬಹುದು. ಇದರ ಜೊತೆಗೆ ಹೊದಿಕೆ ಬೆಳೆಗಳು ಅಥವಾ ಅಂತರ ಬೆಳೆಗಳನ್ನು ಬೆಳೆಸುವುದರಿಂದ, ಅಂದರೆ ಮುಖ್ಯವಾಗಿ ಬಹುವಾರ್ಷಿಕಗಳ ಬೆಳೆಗಳ ಅಥವಾ ಏಕದಳ ಧಾನ್ಯಗಳ ಮಧ್ಯೆ ಬೇಗ ಬೆಳೆಯುವಂತಹ ವಾರ್ಷಿಕ ದ್ವಿದಳ ಬೆಳೆಗಳಾದ ಅಲಸಂಡೆ, ಅವರೆ, ಹುರುಳಿ, ಸೋಯಾ, ಅವರೆ, ಹೆಸರು ಮತ್ತು ಉದ್ದು ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆದು ಮುಚ್ಚಿಗೆಯನ್ನು ಮಾಡಬಹುದು. ಇಂತಹ ಬೆಳೆಗಳು ಕಡಿಮೆ ಅವಧಿಯಲ್ಲಿ ಪೂರ್ಣವಾಗಿ ಭೂಮಿಯನ್ನು ಆವರಿಸುವುದರಿಂದ ಸೂರ್ಯನ ಕಿರಣಗಳು ನೇರವಾಗಿ ಮಣ್ಣಿಗೆ ತಾಗುವುದನ್ನು ತಪ್ಪಿಸಬಹುದು. ಹಸಿರೆಲೆ ಗೊಬ್ಬರಗಳಾದ ಸೆಣಬು, ಡಯಂಚ ಇಂತಹ ಬೆಳೆಗಳನ್ನು ಬೆಳೆದು ಮಣ್ಣಿನ ಮೇಲೆ ಮುಚ್ಚಿಗೆಯನ್ನು ಮಾಡುವುದರಿಂದ ಮಣ್ಣಿನ ಕೊಚ್ಚಣೆಯನ್ನು ತಡೆಗಟ್ಟಬಹುದು. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಆತ್ಮೀಯ ಕೇಳುಗರೆ, ಕೀರ್ತನ ವ್ಯಾಖ್ಯಾನ, ಕನಕ ಕೀರ್ತನೆಗಳ ಅರ್ಥಾನುಸಂಧಾನ ಭಾನುವಾರ ರಾತ್ರಿ 7:45. ಈ ಬಾರಿಯ ಕಾರ್ಯಕ್ರಮದಲ್ಲಿ ಕೀರ್ತನೆಗಳನ್ನು ವ್ಯಾಖ್ಯಾನಿಸುವವರು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ. ತಪ್ಪದೇ ಕೇಳಿ ಕೀರ್ತನ ವ್ಯಾಖ್ಯಾನ, ಕನಕ ಕೀರ್ತನೆಗಳ ಅರ್ಥಾನುಸಂಧಾನ ಭಾನುವಾರ ರಾತ್ರಿ 7:45. ಪ್ರೀತಿದ ಶ್ರೋತೃಲೆ, ನಿಕುಲು ತುಳುಟು ಕತೆ ಕಬಿತೆ ಬರೆಪರ ಕೂಟ ಕಟ್ಟದು ಕಾರ್ಯಕ್ರಮ ಕೊರ್ಪರ ನಿಕ್ಲೆಗುಂಡು ಅವಕಾಶ ಓದುನಾಗ 13:15 ಉಲೈ ಮುಗಿನಂಚಿನ ನಿಕಲಿನ ಬರವುಲೆನ ಎಂಕ್ಲೆಗ್ ಬರೆದು ಕಡಪುಡ್ಲೆ ಕೂಟದ ಕಾರ್ಯಕ್ರಮ ಅರ್ಧ ಗಂಟೆದ ಮಿತಿ ನಿಕಲಿನ ಕೂಟದ ಪುದರ್ ಕಾರ್ಯಕ್ರಮದ ವಿವರಲೆನ ಎಂಕ್ಲೆ ಕಡಪುಡ್ಲೆ ಆಯ್ಕೆಯಾಯಿನ ಬರವುಲೆಗ್ ತುಳು ಕಾರ್ಯಕ್ರಮ ಅವಕಾಶ ಉಂಡು ನಿಕುಲು ಬರವುಲೆನ ಕಡಪುಡಾಯಿನ ಎಂಕ್ಲೆನ ಪತ್ತೆ ಇಂಚ ಉಂಡು ನಿಲಯ ನಿರ್ದೇಶಕರು ತುಳು ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಮಂಗಳೂರು ಬಿಜಯ್ ಪೋಸ್ಟ್ ಕದ್ರಿ ಪಿನ್ ಕೋಡ್ 5750004 ಇಮೇಲ್ ಐಡಿ akashvanimang@gmail.com ಕೇಳುಗರೆ, ಇದೀಗ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಇಲ್ಲೇ ಎಲ್ಲೋ ಇರುವ ಕೃಷ್ಣ. ಎಲ್ಲೋ ಇರುವ ಕೃಷ್ಣ, ಇಲ್ಲೇ ಎಲ್ಲೋ ಇರುವ, ಇಲ್ಲೇ ಎಲ್ಲೋ ಇರುವ ಕೃಷ್ಣ, ಇಲ್ಲೇ ಎಲ್ಲೋ ಇರುವ. ಇಲ್ಲದ ಹಾಗೆ ನಟಿಸಿ ನಮ್ಮ ಮೊಳ್ಳೆರ ಮಾಡಿ ನಗುವ, ಇಲ್ಲೇ ಎಲ್ಲೋ ಇರುವ ಕೃಷ್ಣ, ಇಲ್ಲೇ ಎಲ್ಲೋ ಇರುವ. ಅಲ್ಲೇ ಮೊಲ್ಲೆ ಹೂಗಳ ಮರೆಗೆ ಬಳ್ಳಿ ಮಾಡದ ತುದಿಗೆ ಅಲ್ಲೆ ಮೊಲ್ಲೆ ಹೂಗಳ ಮರೆಗೆ ಹಬ್ಬಿತೋ ಹೇಗೆ ದೂಪ ಹಬ್ಬಿತೋ ಹೇಗೆ ದೂಪ ಅಥವಾ ಚಲಿಸಿತೋ ಕೃಷ್ಣನ ರೂಪ ಇಲ್ಲೇ ಎಲ್ಲೋ ಇರುವ ಕೃಷ್ಣ ಇಲ್ಲೇ ಎಲ್ಲೋ ಇರುವ ಏರಿ ಮಾಡಿದೆ ಗಂಧ ಸವಾರಿ ಬೀಸುವ ಗಾಳಿಯ ಏರಿ ಮಾಡಿದೆ ಗಂಧ ಸವಾರಿ